ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾ ರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02232211601 ಆರ್ ಲಾಗ್ ಆನ್ ಟು www.cancermiraj.com. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳಿ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಕುರಿತು ಡಾಕ್ಟರ್ ಲಕ್ಷ್ಮಣ್ ಕುಕನೂರ್ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಿಗಿ. ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಏನದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಡಾಕ್ಟರ್ ಲಕ್ಷ್ಮಣ್ ಕುಕನೂರ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರೇನೆ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಲಕ್ಷ್ಮಣ್ ಕುಕನೂರ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಈ ಕೊಯ್ಲೋತ್ತರ ತಂತ್ರಜ್ಞಾನ ಅಂದ್ರ ಏನು ಮತ್ತೆ ಇದರ ಪ್ರಾಮುಖ್ಯತೆ ಏನದ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಯಾವುದೇ ಬೆಳೆಯನ್ನು ಕಟಾವು ಮಾಡಿದ ನಂತರ ಮಾಡುವ ವಿವಿಧ ವಿಧಾನಗಳಿಗೆ ಕೊಯ್ಲೋತ್ತರ ತಂತ್ರಜ್ಞಾನ ಅಂತ ಹೇಳ್ತೀವಿ ಸರ್. ಪ್ರಾಮುಖ್ಯತೆ ಏನಂತಂದ್ರೆ ಅವೈಜ್ಞಾನಿಕವಾಗಿ ಕೊಯ್ಲು ಮಾಡುವುದು, ಕೊಯ್ಲು ಮಾಡಿದ ನಂತರ ವಿಂಗಡಣೆ ಮಾಡದೇ ಇರುವುದು, ವರ್ಗೀಕರಣ ಮಾಡದೇ ಇರುವುದು, ಸರಿಯಾದ ಪ್ಯಾಕೇಜ್ಗಳನ್ನು ಯೂಸ್ ಮಾಡದೇ ಇರುವುದು, ಸಾಗಾಣಿಕೆ ಮತ್ತು ಮಾರಾಟದಲ್ಲಿ ಕಾಳಜಿ ವಹಿಸದೇ ಇರುವುದರಿಂದ ಸುಮಾರು %7-18 ಬೆಳೆದ ಬೆಳೆ ಹಾಳಾಗುವುದು. ಇದನ್ನು ರೂಪಾಯಿಗಳಲ್ಲಿ ಅಂದಾಜು ಮಾಡಿದರೆ ಸುಮಾರು 92,000 ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ ಭಾರತದಲ್ಲಿ ನಷ್ಟವಾಗುತ್ತದೆ. ಇದು ಅಲ್ಲದೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಇರುವಂತಹ ಪೋಷಕಾಂಶಗಳು ಅಂದ್ರೆ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಸಕ್ಕರೆ ಇರ್ಬೋದು, ಪಿಷ್ಟ ಇರ್ಬೋದು, ಇತರೆ ಸಹ ನಾವು ಕಳೆದುಕೊಳ್ಳುತ್ತೇವೆ. ಕೆಲವೊಂದು ಹಣ್ಣುಗಳು ಅಥವಾ ತರಕಾರಿಗಳು ಸುಗ್ಗಿ ಕಾಲದಲ್ಲಿ ಮಾರುಕಟ್ಟೆಗೆ ಬರುವುದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದು ಹೋಗುತ್ತದೆ. ಇನ್ನು ಈ ಕೊಯ್ಲೋತ್ತರ ತಂತ್ರಜ್ಞಾನದ ಇವತ್ತಿನ ಸ್ಥಾನಮಾನ ಏನದ ಅಂತೀರಿ? ಬಹಳಷ್ಟು ರೈತರು ಕಟಾವು ಮಾಡಿದ ಮೇಲೆ ಆರಿಸದೇ ಇರುವುದು, ವರ್ಗೀಕರಣೆ ಮಾಡದೇ ಇರುವುದು, ಅತಿ ಕಡಿಮೆ ಶೇಖರಣೆ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇರುವುದು, ರೈತ ಸಹಕಾರ ಸಂಘಗಳು ಸಹ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುವುದು, ವೈಜ್ಞಾನಿಕವಾಗಿ ಮೌಲ್ಯವರ್ಧನೆಗೆ ಗಮನ ಹರಿಸದೇ ಇರುವುದು. ಹೀಗಾಗಿ ಕೊಯ್ಲೋತ್ತರ ತಂತ್ರಜ್ಞಾನ ಇನ್ನೂ ಭಾರತದಲ್ಲಿ ಅಂತ ಪ್ರಮುಖವಾದ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ಬಹುದು. ಈ ತೋಟಗಾರಿಕೆ ಮತ್ತ ಕೃಷಿಯಲ್ಲಿ ಬೆಳೆಗಳ ಕೊಯ್ಲೋತ್ತರ ತಂತ್ರಜ್ಞಾನ ವ್ಯತ್ಯಾಸ ಏನದ ಅಂತೀರಿ? ನೋಡಿ ಸರ್, ತೋಟಗಾರಿಕೆ ಬೆಳೆಗಳು ಸುಮಾರು %80-85% ನೀರಿನ ಅಂಶ ಇರುವುದರಿಂದ ಅವುಗಳನ್ನು ಆದಷ್ಟು ಬೇಗ ಅವತ್ತೇ ಕಟಾವು ಮಾಡಿದ ದಿನದಂದೇ ಅಥವಾ ಮರುದಿನ ವಿಲೇವರಿ ಮಾಡಬೇಕು ಅಥವಾ ಗ್ರಾಹಕನ ಮನೆ ಮುಟ್ಟುವಂತಿರಬೇಕು. ಇಲ್ಲವಾದರೆ ಅವುಗಳಲ್ಲಿ ಇರುವಂತಹ ನೀರಿನ ಅಂಶ ಆವಿಯಾಗಿ ಹೋಗಿ ಹಣ್ಣು ಮತ್ತು ತರಕಾರಿಗಳು ಬಾಡಿ ಸುಕ್ಕಾಗುತ್ತವೆ ಅಥವಾ ಆಕರ್ಷಣೆಯನ್ನು ಸಹ ಕಳೆದುಕೊಳ್ಳುತ್ತವೆ. ಆದರೆ ಕೃಷಿ ಬೆಳೆಗಳಾದ ಗೋಧಿ, ಜೋಳ ಮುಂತಾದವುಗಳನ್ನು ಚೆನ್ನಾಗಿ ಒಣಗಿಸಿರುವುದರಿಂದ ಅದರಲ್ಲಿ %8-10% ನೀರಿನ ಅಂಶ ಇರುವುದರಿಂದ ಅವುಗಳನ್ನು ಬಹಳ ದಿನಗಳವರೆಗೆ ಶೇಖರಣೆ ಮಾಡಬಹುದು. ಇನ್ನು ಈ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಯಾವಾಗ ಆರಂಭವಾಗುತ್ತದಂತೀರಿ? ಇದು ನೋಡ್ರಿ ಸರ್, ಕೊಯ್ಲು ಪೂರ್ವ ಅಥವಾ ಕಟಾವು ಮಾಡುವ ಮುಂಚೆ ಇದು ಆರಂಭವಾಗುತ್ತೆ. ಯಾಕೆಂತಂದ್ರೆ ವಿವಿಧ ಬೆಳೆಗಳ ಕೊಯ್ಲು ಹಂತವನ್ನು ರೈತರು ಸರಿಯಾಗಿ ಅಥವಾ ಚೆನ್ನಾಗಿ ತಿಳಿದುಕೊಂಡಿರಬೇಕು. ಯಾವ ಹಣ್ಣು, ಯಾವ ತರಕಾರಿ ಯಾವ ಹಂತದಲ್ಲಿ ಕಟಾವು ಮಾಡಿದರೆ ಗ್ರಾಹಕರು ಹಿಡಿಸ್ತೈತೆ ಅನ್ನೋ ಒಂದು ತಿಳಿದುಕೊಂಡು ನಾವು ಕಟಾವು ಮಾಡಬೇಕು. ತರಕಾರಿಗಳಾದ ಸೌತೆಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಹೀರಿಕಾಯಿ ಇರ್ಬೋದು, ಬೀನ್ಸ್ ಮುಂತಾದವುಗಳನ್ನು ನಾವು ಎಳೆವಿದ್ದಾಗನೇ ಕಟಾವು ಮಾಡಬೇಕು. ನೀವು ಅಟ್ಲೀಸ್ಟ್ 1 ಅಥವಾ 2 ದಿವಸ ಲೇಟ್ ಮಾಡಿದರೂ ಅದರಲ್ಲಿರುವ ನಾರಿನ ಅಂಶ ಜಾಸ್ತಿಯಾಗಿ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಕುಸಿತ ಹೋಗುತ್ತಾ ಇದೆ. ಹಣ್ಣುಗಳಾತ ಅಂತಂದರೆ ಪೂರ್ತಿ ಬಲದಂಥ ಹಣ್ಣುಗಳನ್ನು ಮಾತ್ರ ನಾವು ಕಟಾವು ಮಾಡಬೇಕು. ಅವನ್ನ ಏನೇನು ಸ್ವಲ್ಪ ಬೇಗ ಕಟಾವು ಮಾಡಿದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುವುದರಿಂದ ಆವಿಯಾಗಿ ಹೋಗಿ ಮುಂದೆ ಅವು ಸರಿಯಾದ ರೀತಿ ಹಣ್ಣಾಗುವುದಿಲ್ಲ. ಹಣ್ಣಾಗುವ ಅದ್ರೊಳಗೆ ಸುಕ್ಕಾಗುವಂತ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಬೇಗ ಯಾವನು ಬಲ್ಲಿಕ್ಕಿಂತ ಪೂರ್ವದಲ್ಲಿ ಕಟಾವು ಮಾಡಬಾರದು. ಅಥವಾ ಹಣ್ಣುಗಳನ್ನು ಲೇಟ್ ಆಗಿ ಕಟಾವು ಮಾಡಿದ್ರೆ ಏನಾಗುತ್ತೆ, ಬೇಗ ಅವು ಹಣ್ಣಾಗಿ ಅದರ ಜೀವತೆ ಅವಧಿಯನ್ನು ಕಳ್ಕೊಳ್ತವೆ. ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ಬೇಕಂತೀರಿ? ಹೌದ್ರಿ. ಇನ್ನು ಕೊಯ್ಲತ್ತರ ತಂತ್ರಜ್ಞಾನದ ಪ್ರಥಮ ಹಂತ ಯಾವುದಂತೀರಿ? ಮೊದಲು ಯಾವ ಬೆಳೆಯನ್ನು ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಅಂತ ತಿಳಿದುಕೊಂಡಿರ್ಬೇಕು. ಸರಿಯಾದ ಸಮಯಕ್ಕೆ ಕಟಾವು ಮಾಡಬೇಕು. ಅದಕ್ಕಿಂತ ಮೊದಲು ಅಥವಾ ಅದಕ್ಕಿಂತ ತಡವಾಗಿ ಕಟಾವು ಮಾಡಿದರೆ ಅಂಥ ಹಣ್ಣು ಮತ್ತು ತರಕಾರಿ ಗುಣಧರ್ಮ ಮೇಲೆ ಪರಿಣಾಮ ಬೀರ್ತೈತೆ ಸರ್. ಹಾಗಾಗಿ ಸರಿಯಾದ ಹಂತದಲ್ಲಿ ಸರಿಯಾದ ವೇಳೆಯಲ್ಲಿ ಕಟಾವು ಮಾಡಿದರೆ ಅದರ ಗುಣಮಟ್ಟವನ್ನು ನಾವು ಹೆಚ್ಚಾಗಿ ಕಾಪಾಡ್ಬೋದು. ಮತ್ತು ಕಟಾವು ಯಾವ ರೀತಿ ಮಾಡ್ಬೇಕಂತೀರಿ? ಕಟಾವು ನೋಡಿ ಸರ್, ಹಣ್ಣುಗಳಾದರೆ ಯಾಕಂದರೆ ಗಿಡಗಳು ಎತ್ತರ ಭಾಳ ಇರ್ತವೆ, ಅದಕ್ಕೆ ಕಟಾವು ಮಾಡಬೇಕಂದ್ರೆ ಉದ್ದನೆಯ ಬಿದಿರಿನ ಕಟ್ಟಿಗೆ ನೆಟ್ ಅಂತ ಹೇಳ್ತೀವಿ, ಜಾಳಿಗೆ ಇರುವ ಚೀಲ ಅಂತ ಹೇಳ್ತೀವಿ, ಅದರ ಮುಖಾಂತರ ನೀವು ಒಂದೊಂದೇ ಕಾಯಿಗಳನ್ನು ಕಟಾವು ಮಾಡಬೇಕು. ಕಟಾವು ಮಾಡುವಾಗ ಯಾವುದೇ ತರನಾದ ಗಾಯ ಆಗದಾಗೆ ನೋಡ್ಕೋಬೇಕು. ಯಾವ ಸಮಯದ ಮಾಡ್ಬೇಕಂತೀರಿ? ನೋಡಿ, ಬಹಳಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಬೆಳಗಿನ ಜಾವ ಅಂದ್ರೆ 10 ಗಂಟೆ ಮುಂಚೆನೆ ಕಟಾವು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಅದೇ ಸಾಯಂಕಾಲ 4 ಗಂಟೆ ನಂತರ ಕಟಾವು ಮಾಡಬೇಕು. ಮಧ್ಯಾಹ್ನ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ಹಣ್ಣು ತರಕಾರಿಯನ್ನು ಕಟಾವು ಮಾಡಬಾರ್ದು. ಸಪೋಸ್ ನೀವು ಏನಾದ್ರು ಕಟಾವು ಮಾಡಿದ್ರೆ, ಕಟಾವು ಮಾಡಿದ ತಕ್ಷಣಕ್ಕೆ ಆ ಕಿತ್ತಂತ ಹಣ್ಣು ಮತ್ತು ತರಕಾರಿಯನ್ನು ನೆರಳಿನಲ್ಲಿ ತಂದು ಆರಿ ಹಾಕಬೇಕು. ಇಲ್ಲಾಂದ್ರೆ ನಿಮ್ಮ ಹೊಲದಲ್ಲಿ ನೀರಿನ ವ್ಯವಸ್ಥೆ ಇದ್ರೆ ಒಂದ್ಸಲ ಕಟಾವು ಮಾಡಿದಂತ ಹಣ್ಣು ತರಕಾರಿಗಳನ್ನು ತಣ್ಣೀರಿನಲ್ಲಿ ಎದ್ದಿ ತಂಪನ ಜಾಗದಲ್ಲಿ ಆರಿ ಹಾಕಿದ್ರೆ ಅದರ ಉಷ್ಣಾಂಶವನ್ನು ನಾವು ಕಡಿಮೆ ಮಾಡಬಹುದು. ಅಂದ್ರೆ ಮಧ್ಯಾಹ್ನ ಸಮಯದಲ್ಲಿ ಕಟಾವು ಮಾಡಬಾರ್ದಂತೀರ? ಮಾಡಬಾರ್ದು ಸರ್, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ತಕ್ಷಣ ನೆರಳಲ್ಲಿ ತಂದು ಆರಿ ಹಾಕ್ಬೇಕು. ಯಾಕೆಂದ್ರೆ ಮಧ್ಯಾಹ್ನದಲ್ಲಿ ನೋಡಿ ಬಿಸಿಲು ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅಷ್ಟೇ ಉಷ್ಣಾಂಶ ಆ ಹಣ್ಣು ಮತ್ತು ತರಕಾರಿಯಲ್ಲಿ ಇರುತ್ತೆ. ಅಂತ ಹಣ್ಣು ಮತ್ತು ತರಕಾರಿಗೆ ನೀವು ಮಧ್ಯಾಹ್ನದಲ್ಲಿ ಕಿತ್ತರೆ ಮೊದಲೇ ನೀವು ಕಾಯಿ ಅಥವಾ ಹಣ್ಣಿಗೆ ಡ್ಯಾಮೇಜ್ ಮಾಡಿರ್ತೀರಿ. ಎರಡನೇದ್ದು ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಬೇಗ ಅದರ ಉಸಿರಾಟಕ್ಕೆ ಇನ್ನೂ ಜಾಸ್ತಿಯಾಗಿ ಅದರಲ್ಲಿ ಇದ್ದಂಥ ನೀರಿನ ಅಂಶ ಆವಿಯಾಗಿ ಹೋಗಿ ಬೇಗ ಅದರ ಆಕರ್ಷಣೆಯನ್ನು ಕಳ್ಕೊಳ್ಳುತ್ತೈತಿ ಮತ್ತು ತೂಕದಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಏನು ಮಾಡ್ಬೇಕಂತೀರಿ ಕಟಾವು ಮಾಡಿದಾಗ? ಕಟಾವು ಮಾಡಿದ ತಕ್ಷಣಕ್ಕೆ ನೀವು ವಿಂಗಡಣೆ ಮಾಡಕ್ಕೆ, ಬಹಳಷ್ಟು ನಮ್ಮ ರೈತರು ಮಾಡೋದಿಲ್ಲ, ಬುಟ್ಟಿಗೆ ಬಾಕ್ಸಿಗೆ ಹಾಕಿ ಮಾರುಕಟ್ಟೆಗೆ ಕಳಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕಟಾವು ಮಾಡಿದ ತಕ್ಷಣ ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಬೇಕು ಅಂತಂದರೆ ರೋಗ ಹತ್ತಿದ್ವಿರ್ಬೋದು, ಕೀಟಬಾಧೆ ಹೊಂದಿದ್ದಿರೋದು, ಗಾಯ ಆಗಿದ್ರೆ, ಅತಿ ಚಿಕ್ಕ ಅಥವಾ ದೊಡ್ಡ ಹಣ್ಣು ಅಥವಾ ತರಕಾರಿ ಇದ್ರೆ ಅವನ್ನ ಬೇರ್ಪಡಿಸಬೇಕು. ವರ್ಗೀಕರಣ ಹೆಂಗೆ ಮಾಡಬೇಕು ಅಂತಂತಂದ್ರೆ ಭಾಳಷ್ಟು ಸಲ ಏನು ಮಾಡ್ತೀವಿ, ಗಾತ್ರದ ಅನುಸಾರವಾಗಿ ಮಾಡ್ತಾ ಇದ್ವಿ, ಹಣ್ಣಾಗುವಿಕೆ ಆಧಾರದ ಮೇಲೆ ಮಾಡ್ತೀವಿ, ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ನಾವು ಕಟಾವು ಮಾಡಿದಂಥ ಹಣ್ಣು ಮತ್ತು ತರಕಾರಿಯನ್ನು ವರ್ಗೀಕರಣ ಮಾಡಬೇಕು. ಆಮೇಲೆ ಇದಾದ ನಂತರ ಮತ್ತೇನು ಮಾಡ್ಬೇಕಂತೀರಿ? ಈಗ ವರ್ಗೀಕರಣ ಮಾಡಿದಂಥವನ್ನು ಚೆನ್ನಾಗಿದ್ದಂಥ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಎಲ್ಲಿ ಯಾವ ಮಾರ್ಕೆಟಿಗೆ, ದೂರದ ಮಾರ್ಕೆಟಿಗೆ ಕಳಿಸ್ತೀವೋ ಅಥವಾ ಹತ್ತಿರದ ಮಾರ್ಕೆಟಿಗೆ ಕಳಿಸ್ತೀವೋ ಅದರ ಮೇಲೆ ನಾವು ಪ್ಯಾಕೇಜ್ ಅನ್ನು ಸಿಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಪ್ಯಾಕೇಜ್ ಅಂತ ಅಂದ್ರಲ್ಲ, ಬೇರೆ ಬೇರೆ ಪ್ಯಾಕೇಜ್ಗಳು ಏನೇನದಾವ ಅಂತೀರಿ? ಬಹಳಷ್ಟು ನೋಡ್ರಿ, ಮೊದಲಿಂದ ಗೋಣಿ ಚೀಲನ್ನು ಯೂಸ್ ಮಾಡ್ತಾ ಇದ್ರು, ಈಗ ನೈಲಾನ್ ನೆಟ್ ಅಂದ್ರೆ ಈರುಳ್ಳಿ ಮತ್ತು ಬಳ್ಳಳ್ಳಿ ಮೋಸಂಬಿ ಹಣ್ಣಿಗೆ ಯೂಸ್ ಮಾಡ್ತಾ ಇದ್ವಿ, ಬಿದಿರಿನ ಬುಟ್ಟಿ ಯೂಸ್ ಮಾಡ್ತೀವಿ ದ್ರಾಕ್ಷಿ ಮತ್ತು ಪೇರು ಹಣ್ಣಿಗೆ, ಕಟ್ಟಿಗೆ ಬಾಕ್ಸ್ ಮೊದಲು ನಾವು ಸೇಬು ಹಣ್ಣಿಗೆ ಯೂಸ್ ಮಾಡ್ತಾ ಇದ್ವಿ, ಈಗ ಕಟ್ಟಿಗೆ ಬಾಕ್ಸ್ ಭಾಳಷ್ಟು ಯೂಸ್ ಮಾಡ್ತಾ ಇಲ್ಲ, ರಟ್ಟಿನ ಪಟ್ಟಿಗೆ ಭಾಳಷ್ಟು ಯೂಸ್ ಮಾಡ್ತಾ ಇದ್ವಿ. ಪ್ಲಾಸ್ಟಿಕ್ ಕ್ರೇಟ್ಸ್ ಅಂತೂ ಭಾಳಷ್ಟು ನಾವು ಹಣ್ಣು ತರಕಾರಿಗಳಲ್ಲಿ ಯೂಸ್ ಮಾಡ್ತಾ ಇದ್ವಿ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಯೂಸ್ ಮಾಡ್ತಾ ಇದ್ವಿ, ಹಾಗೂ ಗ್ರಾಹಕರ ಪ್ಯಾಕ್ಗಳನ್ನು, ಕನ್ಸ್ಯೂಮರ್ ಪ್ಯಾಕೇಜ್ ಸಹ ಯೂಸ್ ಮಾಡ್ತೀವಿ. ಯಾವುದೇ ಪ್ಯಾಕೇಜ್ಗಳನ್ನು ಯೂಸ್ ಮಾಡಿದರೆ ಅದರ ಜೊತೆಯಲ್ಲಿ ನಾವು ಕುಷನಿಂಗ್ ಮೆಟೀರಿಯಲ್ ಅಂತ ಉಪಯೋಗ ಮಾಡಬೇಕು. ಹಣ್ಣು ಆಗಲಿ ಅಥವಾ ತರಕಾರಿಗಳನ್ನು ಯಾಕೆ ಪ್ಯಾಕ್ ಮಾಡಬೇಕು ಮತ್ತು ಅದರಿಂದ ಏನೇನು ಉಪಯೋಗಗಳು ಅದಾವಂತೀರಿ? ಯಾಕೆ ಮಾಡಬೇಕು ಅಂತಂದ್ರೆ ಸರ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಗಮವಾಗಿ ಅಥವಾ ಸರಿಯಾಗಿ ಸಾಗಿಸಲು ಪ್ಯಾಕೇಜು ಬಹಳ ಮುಖ್ಯ ಸರ್. ಪ್ಯಾಕ್ ಮಾಡಿದ ಹಣ್ಣು ಮತ್ತು ತರಕಾರಿಗಳನ್ನು ಶೇಖರಣೆ ಜಾಗ ಅಥವಾ ವೆಹಿಕಲ್ ಜಾಗವನ್ನು ನಾವು ಪೂರ್ತಿಯಾಗಿ ಉಪಯೋಗಿಸಬಹುದು. ಹಣ್ಣು ಮತ್ತು ತರಕಾರಿಯಲ್ಲಿ ಇರುವಂತಹ ನೀರಿನ ಅಂಶವನ್ನು ಆವಿಯಾಗಿ ಹೋಗದಂತೆ ತಡೆಯಬಹುದು, ಬೇರೆ ಹಣ್ಣು ಮತ್ತು ತರಕಾರಿ ಜೊತೆ ಬೆರೆಯುವುದನ್ನು ತಡೆಯಬಹುದು ಮತ್ತು ಕಳ್ಳತನವನ್ನು ಸಹ ತಡೆಯಬಹುದು. ಈಗ ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಅದನ್ನು ಒಡೆತು ಕಳ್ಳತನ ಮಾಡಕ್ಕೆ ಹೆದರ್ತಾರೆ ಮಂದಿ, ಅದೇ ನೀವು ಓಪನ್ ಇಟ್ರೆ ಒಂದು ನೀವು ಕಳ್ಳತನ ಮಾಡೋದು ಈಜಿ. ಅದಕ್ಕಾಗಿ ಪ್ಯಾಕ್ ಮಾಡೋದು ಬಹಳಷ್ಟು ಮುಖ್ಯ. ಪ್ಯಾಕೇಜ್ ಯಾವ ರೀತಿ ಇರಬೇಕಂತೀರಿ? ಯಾವುದೇ ಪ್ಯಾಕೇಜ್ ಯೂಸ್ ಮಾಡಲಿ ನೀವು ಹಣ್ಣು ತರಕಾರಿಗೆ, ಆ ಪ್ಯಾಕೇಜ್ನ ಸಾಕಷ್ಟು ಸಾಮರ್ಥ್ಯ ಇರಬೇಕು. ಅಂದರೆ ಈಗ ನಾವು ಒಂದರ ಮೇಲೆ ಇಡಬೇಕಾದ್ರೆ ಸುಮಾರು ಒಂದು 4-8 ಬಾಕ್ಸ್ಗಳನ್ನು ಒಂದರ ಮೇಲೆ ಇಡುವಂಥ ಸಾಮರ್ಥ್ಯ ಇರಬೇಕು. ಪ್ಯಾಕೇಜ್ನಲ್ಲಿ ಯಾವುದೇ ತರನಾದ ರಾಸಾಯನಿಕದಿಂದ ಕೂಡಿರಬಾರ್ದು ಅಥವಾ ಮುಕ್ತವಾಗಿರಬೇಕು. ಗ್ರಾಹಕರಿಗೆ ಬೇಕಾದಂಥ ಅಳತೆ ಇರಬಹುದು, ಆಕಾರದಲ್ಲಿ ಸಿಗುವಂತಿರಬೇಕು. ಪ್ಯಾಕೇಜ್ ಉಪಯೋಗಿಸಿದ ನಂತರ ಅವುಗಳನ್ನು ಬೇರೆ ಯಾವುದಕ್ಕಾದರೂ ಉಪಯೋಗಿಸ್ತಿರ್ಬೇಕು, ಅಂದರೆ ರೀಯೂಸ್ ಮಾಡುವಂತ ಇರಬೇಕು. ಅಥವಾ ಆ ಯೂಸ್ ಮಾಡಿದಂಥ ಪ್ಯಾಕೇಜ್ಗಳನ್ನು ಬೇಗ ಕೊಳತು ಹೋಗಬೇಕು, ಇಲ್ಲಿಲ್ಲ ಅಂತಂದರೆ ಪೊಲ್ಯೂಷನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಾವು ಸಿಲೆಕ್ಟ್ ಮಾಡಿದಂಥ ಪ್ಯಾಕೇಜ್ ಸರಳವಾಗಿ ಮುಚ್ಚಲಿಕ್ಕೆ ಹಾಗೂ ತೆಗಿಲಿಕ್ಕೆ ಬರುವಂತ ಇರಬೇಕು. ಪ್ಯಾಕ್ ಮಾಡಿದ ನಂತರ ಮುಂದೆ ಏನು ಮಾಡ್ಬೇಕಂತೀರಿ? ಪ್ಯಾಕ್ ಮಾಡಿದ ನಂತರ ಸಾಗಾಣಿಕೆ ವಾಹನದಲ್ಲಿ ಸೇರಿಸಬಹುದು ಅಥವಾ ಶೇಖರಣೆ ಘಟಕದಲ್ಲಿ ಇಡಬಹುದು, ಇಟ್ಟು ನಾವು ಮಾರುಕಟ್ಟೆಗೆ ಕಳಿಸಬಹುದು. ಸಾಗಾಣಿಕೆ ಏನ್ ಮಾಡ್ತಿರ್ತಾರಲ್ರಿ, ಸಾಗಾಣಿಕೆ ಮಾಡುವ ಸಮಯದಾಗ ಏನೇನು ಅಂಶಗಳನ್ನ ಗಮನದಲ್ಲಿ ಇಡಬೇಕಂತೀರಿ? ಸಮಯಕ್ಕೆ ಸರಿಯಾಗಿ ಮತ್ತು ವೇಗವಾಗಿ ಮಾರುಕಟ್ಟೆಗೆ ಸಾಗಿಸುವ ವ್ಯವಸ್ಥೆ ಇರಬೇಕು ಸರ್. ಬೇಗ ಕಟಾವು ಮಾಡಿದ ನಂತರ ಅವತ್ತೇ ಅಥವಾ ಮರುದಿನ ಸಾಗಿಸಿ ನಾವು ಮಾರುವಂಥ ವ್ಯವಸ್ಥೆ ಇರಬೇಕು. ಸಾಗಾಣಿಕೆ ದಾರಿ ಚೆನ್ನಾಗಿರಬೇಕು ಸರ್. ಇಷ್ಟ ಅಂದರೆ ಒಂದಕ್ಕೊಂದು ಬಡದು ನಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ, ಹಾಳಾಗೋದನ್ನು ತಡಿಬೋದು. ಮತ್ತು ಅಧಿಕ ಲಾಭ ಬರುವ ಬಗ್ಗೆ ಖಾತ್ರಿ ಇದ್ದಾಗ ಮಾತ್ರ ದೂರದ ಪ್ರದೇಶಕ್ಕೆ ಕಳಿಸ್ಬೇಕು. ಇದು ಒಂದು ಭಾಳ ಮುಖ್ಯ ಸರ್. ಯಾವ ತರಹದ ಸಾಗಾಣಿಕೆ ವಾಹನ ಉಪಯೋಗಿಸಬಹುದು ಅಂತೀರಿ? ಮೊದಲನೇದಾಗಿ ರಸ್ತೆ ಮಾರ್ಗವಾಗಿ ನಾವು ವಾಹನಗಳನ್ನು ಉಪಯೋಗಿಸಬಹುದು, ರೈಲು ಮಾರ್ಗವಾಗಿ ನಾವು ಹಣ್ಣು ತರಕಾರಿಗಳನ್ನು ಕಳಿಸಬಹುದು, ಜಲ ಮಾರ್ಗದವಾಗಿ ಊರುಗಳು ಸಮುದ್ರ ಮತ್ತು ನದಿ ಹತ್ತಿರ ಇರೋದು ಅದರ ಮುಖಾಂತರ ಕಳಿಸಬಹುದು, ಇನ್ನು ವಾಯು ಮಾರ್ಗದಲ್ಲಿ ಮುಖಾಂತರನು ನಾವು ಹಣ್ಣು ಸಾಗಾಣಿಕೆ ಮಾಡಬಹುದು. ಮೊದಲನೇದಾಗಿ ನಾವು ರಸ್ತೆ ಮಾರ್ಗವಾಗಿ ವಾಹನದ ಮೂಲಕ ಕಳಿಸುವುದಾದ್ರೆ ಗ್ರಾಹಕನ ಬಾಗಿಲವರೆಗೂ ಕಳಿಸಬಹುದು. ಎರಡನೇದು ರೈಲು ಮಾರ್ಗವಾದ್ರೆ ದೂರದ ಪ್ರದೇಶಗಳಿಗೆ ಕಳಿಸುವುದಾದರೆ ರೋಡ್ ಮುಖಾಂತರ ವಾಹನಗಳು ಕಳಿಸಿದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ, ಅದೇ ರೈಲು ಮುಖಾಂತರ ಕಳಿಸಿದ್ರೆ ನಮ್ಗೆ ಸಾಗಾಣಿಕೆ ವೆಚ್ಚ ಬಹಳಷ್ಟು ಕಡಿಮೆ ಆಗುತ್ತೆ. ಮುಂದೆ ಜಲಮಾರ್ಗದಲ್ಲಿನೂ ಕಳಿಸಬಹುದು, ಅದು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಮೂರನೇದ್ದು ವಾಯು ಮಾರ್ಗದಲ್ಲಿ ಕಳಿಸಬಹುದು, ಅದನ್ನು ಮೊದಲೇ ನಾವು ಬರೆಯ ಹೂಗಳನ್ನು ಮಾತ್ರ ವಾಯು ಮಾರ್ಗದ ಮುಖಾಂತರ ವಿಮಾನದ ಮುಖಾಂತರ ಕಳಿಸ್ತಾ ಇದ್ವಿ, ಈಗ ಹಣ್ಣು ತರಕಾರಿಗಳನ್ನು ಸಹ ವಿಮಾನದ ಮುಖಾಂತರ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ದೇಶಕ್ಕೂ ಕಳಿಸ್ತಾ ಇದ್ದೀವಿ. ಅಂದ್ರೆ ದೂರದ ಪ್ರದೇಶಗಳಲ್ಲಿ ಕಳಿಸಬೇಕಾದ್ರೆ ವಿಮಾನದ ಸಾಗಾಣಿಕೆಯನ್ನು ಕೂಡ ಮಾಡಬಹುದು ಅಂತೀರಿ? ಹೌದು ಸರ್, ಹೌದು ಮಾಡಬಹುದು. ಇದಲ್ಲದೆ ಬೇರೆ ಬೇರೆ ಸಾಗಾಣಿಕೆಯ ವಾಹನಗಳು ಏನೇನದಾವ ಅಂತೀರಿ? ಈ ಹಣ್ಣು ತರಕಾರಿ ಸಾಗಾಣಿಕೆ ಮಾಡಬೇಕಾದ್ರೆ ಹವಾ ಆಡುವ ವಾಹನ ಅಂತ ಇದೆ, ವೆಂಟಿಲೇಟೆಡ್ ವ್ಯಾನ್ ಅಂತ ಹೇಳ್ತಾ ಇದೀವಿ ಸರ್. ಹವಾ ಆಡದಂತಹ ವಾಹನ ಅಂದ್ರೆ ನಾನ್ ವೆಂಟಿಲೇಟೆಡ್ ಅಂತ ಹೇಳ್ತಾ ಇದೀವಿ. ಆಮೇಲೆ ರೆಫ್ರಿಜರೇಟೆಡ್ ವ್ಯಾನ್ ಅಂತ, ಶೀತಲೀಕರಣ ವಾಹನ ಅಂದ್ರೆ ಇಲ್ಲಿ ಶೀತಲೀಕರಣ ವಾಹನ ಅಂತಂದ್ರೆ ಉಷ್ಣತೆ ಮತ್ತು ಆರ್ದ್ರತೆಯನ್ನು ನಾವು ಮೇಂಟೈನ್ ಮಾಡ್ತಾ ಇದೀವಿ, ತಾಜಾತನವನ್ನು ಹೆಚ್ಚು ದಿವಸಗಳವರೆಗೆ ನಾವು ಮೇಂಟೈನ್ ಮಾಡುವ ಉದ್ದೇಶದಿಂದ ಶೀತಲೀಕರಣ ವಾಹನವನ್ನು ನಾವು ಯೂಸ್ ಮಾಡ್ತೇವೆ ಸಾಗಾಣಿಕೆ ಮಾಡ್ಲಿಕ್ಕೆ. ಇನ್ನು ಈ ಹಣ್ಣು ಅಥವಾ ತರಕಾರಿಗಳನ್ನ ಯಾವ ರೀತಿಯಾಗಿ ಮಾರಾಟ ಮಾಡ್ತಾರಂತೀರಿ? ರೈತರೇ ನೇರವಾಗಿ ಮಾರುಕಟ್ಟೆಗೆ ತಂದು ತಮ್ಮ ಹಣ್ಣು ಅಥವಾ ತರಕಾರಿಗಳನ್ನು ಮಾರುತ್ತಾರೆ. ಇಲ್ಲಿ ರೈತರೇ ಪ್ಯಾಕಿಂಗ್ ಮತ್ತು ಸಾಗಾಣಿಕೆ ವೆಚ್ಚ ಭರಿಸುತ್ತಾರೆ. ಇದರಲ್ಲಿ ಮಧ್ಯವರ್ತಿಗಳು ಇಲ್ಲದಿರುವುದರಿಂದ ರೈತರಿಗೆ ಅತಿ ಹೆಚ್ಚು ಲಾಭ ದೊರೆಯುತ್ತದೆ, ಅಥವಾ ರಿಟೇಲರ್ಗೆ ಮಾರುವುದರಿಂದ ಇನ್ನೂ ಹೆಚ್ಚು ಲಾಭ ಗಳಿಸಬಹುದು. ಯಾಕಂತಂದ್ರೆ ಇಲ್ಲಿ ಪ್ಯಾಕೇಜ್ ಮತ್ತು ಸಾಗಾಣಿಕೆ ವೆಚ್ಚ ಇರುವುದಿಲ್ಲ. ಇನ್ನು ಮೂರನೇದಾಗಿ ಕೆಲವೊಂದು ರೈತರು ನೇರವಾಗಿ ತಮ್ಮ ಹಣ್ಣು ತರಕಾರಿಗಳನ್ನು ಸೂಪರ್ ಮಾರ್ಕೆಟ್ಗೆ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಬೆಲೆ ಮೊದಲೇ ನಿಗದಿ ಮಾಡಿಕೊಂಡು ರೈತರೇ ಡೈರೆಕ್ಟ್ ಸೂಪರ್ ಮಾರ್ಕೆಟ್ಗೆ ತಂದು ಕೊಟ್ಟು ಹೆಚ್ಚಿನ ಲಾಭ ಪಡೆಯುತ್ತಾರೆ. ದೊಡ್ಡ ರೈತರು ತಮ್ಮ ಹಣ್ಣು ತರಕಾರಿಗಳನ್ನು ತಮ್ಮದೇ ಆದ ಬ್ರ್ಯಾಂಡ್ ಅಥವಾ ಹೆಸರು ಇಟ್ಟು ಮಾರುತ್ತಾರೆ. ಮಧ್ಯವರ್ತಿಗಳು ತೋಟಕ್ಕೆ ಭೇಟಿ ಮಾಡಿ ರೈತರ ಜೊತೆಗೆ ಚೌಕಾಸಿ ಮಾಡಿ ಹಣ್ಣು ತರಕಾರಿಗಳನ್ನು ಅತಿ ಕಡಿಮೆ ದರದಲ್ಲಿ ಖರೀದಿಸಿ ಬೇಡಿಕೆ ಇರುವಲ್ಲಿ ಸಾಗಿಸಿ ಅಧಿಕ ಲಾಭ ಗಳಿಸುತ್ತಾರೆ. ಹೋಲ್ಸೇಲ್ ಮಾರುಕಟ್ಟೆಯ ಮುಖಾಂತರ ಯಾವ ರೀತಿಯಾಗಿ ಮಾರಾಟ ಮಾಡುವುದು ಅಂತ ಹೇಳಿ? ಅಲ್ಲಿಗೆ ರೈತರು ತಮ್ಮ ಹಣ್ಣು ತರಕಾರಿ ಹೂಗಳನ್ನು ತಂದು ಹರಾಜಿನಲ್ಲಿ ಇಡುತ್ತಾರೆ. ಹರಾಜಿನಲ್ಲಿ ಯಾರು ಹೆಚ್ಚಿನ ದರಕ್ಕೆ ಕೂಗುತ್ತಾರೋ ಆ ಹಣ್ಣು ತರಕಾರಿ ಅವರ ಪಾಲಾಗುತ್ತದೆ. ಈ ಪದ್ಧತಿಯಲ್ಲಿ ದರ ನಿರ್ಧಾರವಾಗುವುದು ಅವತ್ತಿನ ಅವಕ ಮಾರುಕಟ್ಟೆಗೆ ಬಂದ ಪ್ರಮಾಣ ಮತ್ತು ಅವತ್ತಿನ ಬೇಡಿಕೆಗೆ ಅನುಗುಣವಾಗಿ ದರ ನಿರ್ಧಾರವಾಗುತ್ತದೆ. ಕೆಲವೊಂದು ಸಲ ಲಾಭ ಆಗಬಹುದು, ಕೆಲವೊಂದು ಸಲ ನಷ್ಟ ಸಹ ಆಗಬಹುದು. ಅನಾನುಕೂಲತೆ ಏನದ ಅಂತೀರಿ? ತೋಟಗಾರಿಕೆ ಬೆಳೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ ಅಡಿಯಲ್ಲಿ ಬರುವುದಿಲ್ಲ. ಅದಕ್ಕಾಗಿ ಯಾವುದೇ ಹಣ್ಣು ತರಕಾರಿ ಹೂಗಳಿಗೆ ನಿರ್ದಿಷ್ಟ ಬೆಂಬಲ ಬೆಲೆ ನಿಗದಿಪಡಿಸಿರುವುದಿಲ್ಲ. ಇದರಿಂದ ರೈತರಿಗೆ ಕೆಲವು ಸಲ ತುಂಬಾ ಹಾನಿಯಾಗುತ್ತದೆ. ಆದರೆ ಇತ್ತೀಚಿನ ಕೆಲವೊಂದು ತೋಟಗಾರಿಕೆ ಬೆಳೆಗೆ ಉದಾಹರಣೆಗೆ ಈರುಳ್ಳಿ ಇರಬಹುದು, ಅರಿಶಿನ ಇರಬಹುದು ಇತ್ಯಾದಿ ಕೆಲವೊಂದು ಬೆಳೆಗಳಿಗೆ ಮಾತ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದೆ. ಇನ್ನು ಈ ಸ್ವಸಹಾಯ ಸಂಘಗಳ ಮುಖಾಂತರ ಯಾವ ರೀತಿಯಾಗಿ ಮಾಡಬಹುದು ಅಂತೀರಿ? ನೋಡಿ, ನಮ್ಮ ಭಾರತ ದೇಶದಲ್ಲಿ ಸ್ವಸಹಾಯ ಸಂಘಗಳು ಬಹಳಷ್ಟು ಕಡಿಮೆ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬಹಳಷ್ಟು ಕಡಿಮೆ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ ದ್ರಾಕ್ಷಿ ಬೆಳೆಗಾರರ ಸಂಘ ಬಿಜಾಪುರ ಮತ್ತು ಅಥಣಿಯಲ್ಲಿದೆ, ಮಾವು ಬೆಳೆಗಾರರ ಸಂಘ ಕೊಂಕನ್, ಚಿಕ್ಕು ಬೆಳೆಗಾರರ ಸಂಘ ಗುಜರಾತ್, ಲಿಂಬೆ ಬೆಳೆಗಾರರ ಸಂಘ ಬಿಜಾಪುರ್, ರಾಷ್ಟ್ರೀಯ ಹಾಲು ಉತ್ಪಾದನಾ ಅಭಿವೃದ್ಧಿ ನಿಗಮ NDDB, ತೋಟಗಾರಿಕಾ ಉತ್ಪನ್ನಗಳ ಸ್ವಸಹಾಯ ಸಂಘಗಳ ಮಾರುಕಟ್ಟೆ ಸಂಘ ಹಾಪ್ಕಾಮ್ಸ್. ಈ ಸ್ವಸಹಾಯ ಸಂಘಗಳು ರೈತರಿಂದ ಹಣ್ಣು ತರಕಾರಿಗಳನ್ನು ಪರ್ಚೇಸ್ ಮಾಡಿ ಸಹಕಾರಿ ಸಂಘಗಳಲ್ಲಿ ಶೇಖರಣೆ ವ್ಯವಸ್ಥೆ ಇರುತ್ತೆ, ಸಂಸ್ಕರಣೆ ಘಟಕಗಳು ಇಟ್ಟಿದ್ದಾರೆ. ಹಾಗಾಗಿ ಕೆಲವೊಂದು ದಿವಸ ಶೇಖರಣೆ ಮಾಡಿ ಮುಂದೆ ರೇಟ್ ಒಳ್ಳೆ ರೇಟ್ ಬಂದಲ್ಲಿ ಅಥವಾ ಒಳ್ಳೆ ರೇಟ್ ಇದ್ದಲ್ಲಿ ಸಾಗಾಣಿಕೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆದು ಅದರ ಲಾಭವನ್ನು ತಮ್ಮ ರೈತ ಸ್ವಸಂಘದ ಸದಸ್ಯರಿಗೆ ಹಂಚುತ್ತಾರೆ. ಆದ್ದರಿಂದ ಸ್ವಸಂಘಗಳ ಮುಖಾಂತರ ಮಾರುವುದು ಬಹಳಷ್ಟು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನು ಶೇಖರಣೆ ಬಗ್ಗೆ ತಿಳಿಸ್ಕೊಡ್ರಿ. ಹಣ್ಣುಗಳು ತರಕಾರಿ ಹೂಗಳು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಕೊಯ್ಲಿಗೆ ಬರುವುದರಿಂದ ಶೇಖರಣೆ ವ್ಯವಸ್ಥೆ ಬಹಳ ಮುಖ್ಯ. ಕೆಲವು ಹಣ್ಣು ತರಕಾರಿಗಳು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಬೆಳೆಯುವುದರಿಂದ ಅಂಥವುಗಳನ್ನು ಸಾಗಾಣಿಕೆ ಮಾಡಬೇಕಾದ್ರೆ ರೆಫ್ರಿಜರೇಟೆಡ್ ವ್ಯಾನ್ ಶೇಖರಣೆ ವ್ಯವಸ್ಥೆ ಇರುವಂಥ ವಾಹನ ಬಹಳಷ್ಟು ಮುಖ್ಯ. ಕೆಲವು ಹಣ್ಣು ತರಕಾರಿಗಳು ಹೊರ ದೇಶದಲ್ಲಿ ಬಲು ಬೇಡಿಕೆ ಇದೆ, ಅವನ್ನು ಬೇರೆ ದೇಶಕ್ಕೆ ಕಳಿಸಬೇಕಾದ್ರೂ ಈ ರೆಫ್ರಿಜರೇಟೆಡ್ ವ್ಯಾನ್ ಬೇಕಾಗುತ್ತದೆ. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಶೇಖರಣೆ ಇವತ್ತಿನ ಸ್ಥಾನಮಾನ ಏನದಂತೀರಿ? ನಮಗೆ ಬೇಕಾಗುವಷ್ಟು ಶೇಖರಣೆ ವ್ಯವಸ್ಥೆ ಮೊದಲೇ ಇಲ್ಲ ಸರ್. ಬೀಜದ ಆಲೂಗಡ್ಡೆ ಇರಬಹುದು, ಕೆಲವೊಂದು ಈಗ ಬಿಜಾಪುರ ಕಡೆ ಹೋದ್ರೆ ದ್ರಾಕ್ಷಿಯನ್ನು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶೇಖರಣೆ ಮಾಡ್ತೀವಿ, ಅದು ಕೆಲವೊಂದು ಪ್ರದೇಶಕ್ಕೆ ಸೀಮಿತವಾಗಿದೆ. ಮತ್ತೆ ಇವೆಲ್ಲ ಯಾಕಿಲ್ಲ ಅಂತೀರಿ? ಮೊದಲನೇದಾಗಿ ಬಹಳಷ್ಟು ಹಣ ಹೂಡಿಕೆ ಬೇಕು. ಈ ಶೀತಲೀಕರಣ ವ್ಯವಸ್ಥೆ ಬೇಕು ಅಂತಂದ್ರೆ, ಅಂತ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತಂದ್ರೆ ಅದರ ಜೊತೆಗೆ 24 ತಾಸು ವಿದ್ಯುತ್ ಸಂಪರ್ಕ ಬೇಕು. ನಮ್ಮಲ್ಲಿ ಚಿಕ್ಕ ಮತ್ತು ಅತಿ ಚಿಕ್ಕ ಹಿಡುವಳರು ಜಾಸ್ತಿ ಇದ್ದಾರೆ. ಅದರ ಜೊತೆಗೆ ರೈತರ ಆರ್ಥಿಕ ಮಟ್ಟ ಸಹ ಬಹಳ ಕೆಳಗಿರುತ್ತೆ. ಇನ್ನು ವಿವಿಧ ಶೇಖರಣೆ ಪದ್ಧತಿಗಳು ಯಾವುವು ಅಂತೀರಿ? ಹಣ್ಣು ತರಕಾರಿಗಳನ್ನು ಶೇಖರಣೆ ಮಾಡ್ಲಿಕ್ಕಂತಾರೆ ಪಿಟ್ ಮೆಥಡ್ ಅಂತ ಒಂದು ತೆಗೆದು ಸ್ವಲ್ಪ ದಿವಸ ಇಡುವಂಥ ವ್ಯವಸ್ಥೆ ಮೊದಲೇ ಇತ್ತು. ಇನ್ಸ್ಟಿಟ್ಯೂ ಅಂತಂದರೆ ಕಟಾವಿಗೆ ಬಂದ್ರೂ ಒಂದು 15-20 ದಿವಸ ಲೇಟಾಗಿ ಕಟಾವು ಮಾಡೋದಕ್ಕೆ ಇನ್ಸ್ಟಿಟ್ಯೂ ಮೆಥಡ್ ಅಂತ ಒಂದು ಮೆಥಡು. ಕ್ಲ್ಯಾಂಪ್ ಅಂದರೆ ತ್ರಿಕೋನ ಆಕಾರದಲ್ಲಿ ಬೆಳೆದಂಥ ಈ ಆಲೂಗಡ್ಡೆ ಇರ್ಬೋದು, ಗೆಣಸು ಇರ್ಬೋದು, ಇವನ್ನ ಸ್ವಲ್ಪ ದಿವಸ ಮುಚ್ಚಿ ಮೇಲೆ ಮುಚ್ಚಿ ಶೇಖರಣೆ ಮಾಡುವಂಥ ಹಳೆ ಪದ್ಧತಿ, ಅದು 15 ದಿವಸದಿಂದ 1 ತಿಂಗಳವರೆಗೆ ಮಾತ್ರ. ಸೆಲ್ಲರ್ಸ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ತಳಗಲ್ಲಿ ನಾವು ಶೇಖರಣೆ ಮಾಡಿದರೆ ಸುಮಾರು 15-1 ತಿಂಗಳು ಶೇಖರಣೆ ಮಾಡ್ಬೋದು. ಈ ಇಂಪ್ರೂವ್ಡ್ ಪದ್ಧತಿಯಲ್ಲಿ ನಾವು ಏನರ ಹಣ್ಣು ಮತ್ತು ತರಕಾರಿಗಳನ್ನು ಶೇಖರಣೆ ಮಾಡಿದರೆ ಸುಮಾರು 4-8 ತಿಂಗಳವರೆಗೆ ಶೇಖರಣೆ ಮಾಡ್ಬೋದು. ಉದಾಹರಣೆಗೆ ಸೇಬು ಅಂತ ಹೇಳ್ತೀವಿ, ಈಗ ಸೇಬು ಶೇಖರಣೆ ಮಾಡಬೇಕಂದ್ರೆ ಉಷ್ಣಾಂಶ -1-4°C ಆದ್ರತೆ 85-95 ಇರುವಂಥ ರೂಮ್ನಲ್ಲಿ ನಾವು ಏನರ ಶೇಖರಣೆ ಮಾಡಿದ್ದಾದರೆ ಸುಮಾರು 4-8 ತಿಂಗಳವರೆಗೆ ನಾವು ಶೇಖರಣೆ ಮಾಡ್ಬೋದು. ದಾಳಿಂಬೆಯನ್ನು 0°C ತಾಪಮಾನ ಮತ್ತು 90% ಆದ್ರತೆ ಇರುವಂಥ ಕೋಲ್ಡ್ ಸ್ಟೋರೇಜಲ್ಲಿ ನಾವು ಶೇಖರಣೆ ಮಾಡಿದ್ದಾದರೆ 2-4 ತಿಂಗಳವರೆಗೆ ಶೇಖರಣೆ ಮಾಡ್ಬೋದು. ಹೀಗೆ ಈ ಇಂಪ್ರೂವ್ಡ್ ಸ್ಟೋರೇಜ್ ಮೆಥಡಲ್ಲಿ ನಾವು ಯಾವುದಾದ್ರೂ ಹಣ್ಣು ಮತ್ತು ತರಕಾರಿನ ಶೇಖರಣೆ ಮಾಡಿದರೆ ಅದರ ಜೀವಿತಾವಧಿಯನ್ನು ಭಾಳ ದಿವಸದೊಳಗೆ ನಾವು ಹೆಚ್ಚಿಸಬಹುದು. ಅದೇ ರೀತಿಯಾಗಿ ದ್ರಾಕ್ಷಿಯನ್ನು -1-2°C 85-90% ಇರುವಂಥ ಆರ್ದ್ರತೆಯಲ್ಲಿ 3-6 ತಿಂಗಳವರೆಗೆ ನಾವು ಶೇಖರಣೆ ಮಾಡ್ಬೋದು. ಹಾಗೆ ನಾವು ಬೀನ್ಸ್ ಅಂತಂದರೆ 95% ಆರ್ದ್ರತೆ ಇರುವಂಥ ಕೋಲ್ಡ್ ಸ್ಟೋರೇಜಲ್ಲಿ ಸುಮಾರು 7-10 ದಿನಗಳವರೆಗೆ ನಾವು ಶೇಖರಣೆ ಮಾಡ್ಬೋದು. ಆಲೂಗಡ್ಡೆ ಶೇಖರಣೆ ಮಾಡೋಕೆ 4-5°C ಬೇಕು ಉಷ್ಣಾಂಶ, ಅಂತರದಲ್ಲಿ ಶೇಖರಣೆ ಮಾಡಿದರೆ ನಾವು 5-10 ತಿಂಗಳವರೆಗೆ ನಾವು ಶೇಖರಣೆ ಮಾಡ್ಬೋದು. ಈ ನಾವು ಉತ್ತರ ಭಾರತದಲ್ಲಿ ಬೀಜದ ಆಲೂಗಡ್ಡೆಯನ್ನು ಭಾಳಷ್ಟು ರೈತರು 4-5°C 90-95 ಆರ್ದ್ರತೆ ರೂಪದಲ್ಲಿ ಶೇಖರಣೆ ಮಾಡೋದ್ರಿಂದ ಸುಮಾರು 10 ತಿಂಗಳವರೆಗಿನ ಶೇಖರಣೆ ಮಾಡಿ ಅವನು ಬೇರೆ ಬೇರೆ ಪ್ರದೇಶಗಳಿಗೆ ಮತ್ತೆ ಬೆಳೀಲಿಕ್ಕೆ ಕೊಡ್ತಾ ಇದ್ದಾರೆ. ಟೊಮೆಟೋ ರೀ? ಟೊಮೆಟೋನೂ ಮಾಡ್ಬೋದು ಸರ್, 8-10°C ಅಲ್ಲಿ ಮಾಡ್ಬೋದು. ಸುಮಾರು ನೀವು 1.5 ತಿಂಗಳವರೆಗೆ ನಾವು ಶೇಖರಣೆ ಮಾಡ್ಬೋದು. ಕ್ಯಾಬೇಜನ್ನು 0°C ಅಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ 3-6 ವಾರವರೆಗೆ ಶೇಖರಣೆ ಮಾಡ್ಬೋದು. ಇನ್ನು ಮೌಲ್ಯವರ್ಧನೆ ಅಂದರೆ ಏನಂತೀರಿ? ಈಗ ನೋಡಿ ಸರ್, ತಾಜಾ ಹಣ್ಣು ಮತ್ತು ತರಕಾರಿನ ತೆಗೆದುಕೊಂಡು ಅವುಗಳಿಂದ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡ್ಬೋದು. ಉದಾಹರಣೆಗೆ ತಾಜಾ ಹಣ್ಣು ಅಥವಾ ತರಕಾರಿಯ ರೂಪ ಬದಲಾವಣೆ ಮಾಡಿ ಬೇರೊಂದು ರೂಪ ಕೊಟ್ಟು ಬಹಳ ದಿನಗಳವರೆಗೆ ಕೆಡದ ಹಾಗೆ ಶೇಖರಣೆ ಮಾಡೋದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತಾ ಇದ್ದೀವಿ ಸರ್. ಇನ್ನು ಮೌಲ್ಯವರ್ಧನೆ ಮಾಡೋದ್ರಿಂದ ಏನು ಉಪಯೋಗ ಅದ ಅಂತೀರಿ? ಈ ಮೌಲ್ಯವರ್ಧನೆ ಮಾಡೋದ್ರಿಂದ ನೋಡಿ, ಭಾಳಷ್ಟು ಈಗ ಜ್ಯೂಸ್ ಇರ್ಬೋದು, ಜಾಮ್ ಇರ್ಬೋದು, ಜೆಲ್ಲಿ ಇರ್ಬೋದು, ಸಾಸ್, ಕೆಚಪ್ಪು, ಒಣಗಿಸಿದ ಹಣ್ಣುಗಳು ಮತ್ತು ತರಕಾರಿಗಳು, ಚಿಪ್ಸ್, ಹೀಗೆ ಭಾಳಷ್ಟು ಮೌಲ್ಯವರ್ಧಿತ ಪದಾರ್ಥ ಮಾಡ್ಬೋದು. ಇವನ್ನ ಮಾಡುವುದರಿಂದ ಇದರದ ಬೆಲೆ ಹೆಚ್ಚಾಗುತ್ತೆ. ಇವನ್ನ ವರ್ಷ ಪೂರ್ತಿ ನಾವು ಶೇಖರಣೆ ಮಾಡ್ಬೋದು. ಇವನ್ನು ಯಾವಾಗ ಮಾಡಬೇಕು ಅಂತಂದರೆ ಸುಗ್ಗಿ ಕಾಲದಲ್ಲಿನೇ ಮಾಡಬೇಕು. ಒಳ್ಳೆಯದು ಡಾಕ್ಟರ್ ಲಕ್ಷ್ಮಣ್ ಕುಕ್ಕನೂರ್ ಅವರೇ, ತಾವು ಇಲ್ಲಿವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಕುರಿತು ಡಾಕ್ಟರ್ ಲಕ್ಷ್ಮಣ್ ಕುಕ್ಕನೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಿಗಿ. ಈಗ ಸಿರಿಧಾನ್ಯವಾದ ಹಾರಕದ ಮಹತ್ವ ಕುರಿತು ಸೆಲ್ವಿಯಾ ಬೋರ್ಜಿಸ್ ಅವರೊಡನೆ ಸಂದರ್ಶನ. ಸಿರಿಧಾನ್ಯವಾದ ಹಾರಕದ ಪೌಷ್ಟಿಕತೆ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ತಿಳಿಸಿಕೊಡಲಿಕ್ಕೆ ಸಿಲ್ವಿಯಾ ಬೋರ್ಜಿಸ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿಲ್ವಿಯಾ ಬೋರ್ಜಿಸ್ ಅವರೇ. ನಮಸ್ಕಾರ. ಮೊದಲಿಗೆ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮಾಹಿತಿ ಮಾಡಿಕೊಡ್ತೀವಿ. ಸಿರಿಧಾನ್ಯಗಳು ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯಗಳಾಗಿವೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಮಿಲೆಟ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಗಾತ್ರದ ಮೇಲೆ ಸಿರಿಧಾನ್ಯಗಳನ್ನು ಪ್ರಮುಖ ಸಿರಿಧಾನ್ಯಗಳು ಮತ್ತು ಸಣ್ಣ ಸಿರಿಧಾನ್ಯಗಳೆಂದು ವಿಂಗಡಿಸಬಹುದು. ಜೋಳ ಮತ್ತು ಸಜ್ಜೆ ಪ್ರಮುಖ ಸಿರಿಧಾನ್ಯಗಳಾದರೆ ರಾಗಿ, ನವಣೆ, ಸಾವೆ, ಹಾರಕ, ಬರಗು, ಕೊರಲೆ ಮತ್ತು ಊದಲು ಇವು ಸಣ್ಣ ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಇಬ್ಬನಿಯನ್ನು ಹೀರಿಕೊಂಡು ಬೆಳೆಯುವ ಧಾನ್ಯಗಳು. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿಯೂ ಹಾಗೂ ಬರಡು ಭೂಮಿಯಲ್ಲಿಯೂ ಬೆಳೆಯಬಹುದು. ಈ ವಿಶೇಷತೆಯಿಂದ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಎನ್ನುತ್ತಾರೆ ಹಾಗೂ ಆಂಗ್ಲ ಭಾಷೆಯಲ್ಲಿ ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಕೂಡ ಎನ್ನುತ್ತಾರೆ.